ದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50:26. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಮಹತ್ವ ಹಾಗೂ ನಿರ್ವಹಣೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಕರು ಅರಕಲುಗೂಡು ವಿಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ತೆಂಗು ದಿನಾಚರಣೆಯ ಸಂದರ್ಭದಲ್ಲಿ ಈ ತೆಂಗಿನ ದಿನಾಚರಣೆ ಹಿನ್ನೆಲೆ ಏನು, ಇದರ ಪ್ರಾಮುಖ್ಯತೆ ಏನು, ತೆಂಗಿನ ಬೆಳೆಯನ್ನ ಮಾಡ್ತಾ ಇರತಕ್ಕಂಥ ಕೃಷಿಕರು ಸಾಮಾನ್ಯವಾಗಿ ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ತೆಂಗನ್ನ ಇನ್ನೂ ಕೂಡ ಚೆನ್ನಾಗಿ ಹೇಗೆ ನಮ್ಮ ಆದಾಯದ ವೃದ್ಧಿಗೆ ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆಗಳಲ್ಲಿ ತೆಂಗು ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಹೆಚ್ಚು ವಿಸ್ತೀರ್ಣದಲ್ಲಿ ಹಾಸನ ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯನ್ನು ಮಾಡಲಾಗ್ತಾ ಇದೆ. ಆದರೆ ಈ ತೆಂಗಿನ ಬೆಳೆಯಿಂದ ಹೆಚ್ಚು ಆದಾಯವನ್ನು ನಮ್ಮ ಕೃಷಿಕರು ಮಾಡಿಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಇದ್ದೇ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ತೆಂಗಿನ ಬೆಳೆಯನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡದೇ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎ ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶ್ವ ತೆಂಗು ದಿನಾಚರಣೆಯ ಹಿನ್ನೆಲೆ ಏನು ಮತ್ತೆ ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀರಾ? ಆಯ್ತು ಸರ್. ಇದು ಏಷಿಯನ್ ಕೋಕೋನಟ್ ಕಮ್ಯುನಿಟಿ ಎಂಬ ಒಂದು ಅಂತರ ಸರ್ಕಾರಿ ಸಂಸ್ಥೆ ಅನ್ನೋದನ್ನು ಒಂದು ಹುಟ್ಟಾಕಬೇಕು ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೋತಾರೆ. ಯಾರ್ಯಾರು? ಭಾರತ, ಇಂಡೋನೇಷಿಯಾ ಮತ್ತು ಫಿಲಿಪೈನ್ಸ್ ದೇಶಗಳು. ಯಾವಾಗ ಅಂತಂದರೆ December 12, 1968. ಈ ಒಪ್ಪಂದದ ಪ್ರಕಾರ September 9, 1969 ಇಂಡೋನೇಷ್ಯಾದ ರಾಜಧಾನಿಯಾಗಿರುವಂತಹ ಜಕಾರ್ತಾದಲ್ಲಿ ಈ ಏಷಿಯನ್ ಕೋಕೋನಟ್ ಕಮ್ಯುನಿಟಿ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಸರ್. ಆನಂತರ ಮುಂದಿನ ವರ್ಷಗಳಲ್ಲಿ ಏಷ್ಯಾ ದೇಶಗಳ ಜೊತೆ ಇತರೆ ಪೆಸಿಫಿಕ್ ದೇಶಗಳಿಗೂ ಕೂಡ ಸದಸ್ಯತ್ವವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಮ್ಯುನಿಟಿಗೆ. ಸೊ ಆವಾಗ ಈ ಕಮ್ಯುನಿಟಿ ಹೆಸರನ್ನು ಬದಲಾಯಿಸ್ತಾರೆ, ಏನಂತ ಅಂದರೆ ACC, ಅಂದರೆ ಏಷಿಯನ್ ಕೋಕೋನಟ್ ಕಮ್ಯುನಿಟಿ ಅಂತ. ಈ ಒಂದು ಏಷಿಯನ್ ಕೋಕೋನಟ್ ಕಮ್ಯುನಿಟಿನ ಏಷಿಯನ್ ಅಂಡ್ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಥವಾ APCC ಅಂತ ಹೆಸರು ಬದಲಾಯಿಸ್ತಾರೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಏಷ್ಯಾ ಮತ್ತು ಪೆಸಿಫಿಕ್ ತೆಂಗಿನಕಾಯಿ ಸಮುದಾಯ ಅಂತ. ಸೊ ಆ ರೀತಿಯಲ್ಲಿ ಮರುನಾಮಕರಣ ಮಾಡ್ತಾರೆ. ಇದು ಈ ಸಂಸ್ಥೆಯ ಹುಟ್ಟು ಮತ್ತು ಹಿನ್ನೆಲೆ. ಸೊ ಇದು ನಮ್ಮ ಭಾರತ, ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾ, ಸೊ ಇವರು ಸೇರಿ ಮಾಡಿಕೊಂಡಿರುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ APCC ಆದಮೇಲೆ 18 ದೇಶಗಳು ಸದಸ್ಯತ್ವವನ್ನು ಪಡಿತವೆ. ಸೊ ಈ ಹಿನ್ನೆಲೆ ಇರುವಂತಹ APCC ಸಂಸ್ಥೆ ಪ್ರಪಂಚಕ್ಕೆ ತೆಂಗಿನ ಪ್ರಾಮುಖ್ಯತೆಯನ್ನು ಸಾರೋ ಸಲುವಾಗಿ, ಅಂದರೆ ತಿಳಿಸ್ಕೊಡೋ ಸಲುವಾಗಿ, ವಿಶ್ವ ತೆಂಗು ದಿನಾಚರಣೆಯನ್ನು 2009 September 2 ಪ್ರಥಮ ಬಾರಿಗೆ ಆಚರಣೆ ಮಾಡುತ್ತೆ. ಸೊ ವಿಶ್ವ ತೆಂಗು ದಿನಾಚರಣೆ ಮಾಡುತ್ತೆ. ಅಂದಿನಿಂದ ಪ್ರತಿ ವರ್ಷ September 2 ಪ್ರಪಂಚದಾದ್ಯಂತ ತೆಂಗು ಬೆಳೆಯುವಂತಹ ಎಲ್ಲ ದೇಶಗಳು ವಿಶ್ವ ತೆಂಗು ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾವೆ ಸರ್. ಈ ದಿನ ತೆಂಗಿನ ಕುರಿತಾದ ಮತ್ತು ತೆಂಗಿನಕಾಯಿ ಆಹಾರೋತ್ಪನ್ನಗಳ ಸೇವನೆಯಿಂದ ಆರೋಗ್ಯಕ್ಕೆ ಆಗುವಂತಹ ಉಪಯೋಗಗಳ ಕುರಿತು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮತ್ತು ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಹಮ್ಮಿಕೊಳ್ತವೆ ಸರ್. ಈ APCC 2018 ಮತ್ತೆ ತನ್ನ ಪದನಾಮವನ್ನು ICC ಅಂತ ಬದಲಾಯಿಸ್ಕೊಳ್ಳುತ್ತೆ. ICC ಅಂದರೆ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ ಅಂತ. ಸೊ ಏನಾಯಿತು, ಮೊದಲು ಕೇವಲ ಏಷ್ಯಾ ದೇಶಗಳಿಗೆ ಅಂತ ಮಾಡಿದ್ರು, ಆಮೇಲೆ ಪೆಸಿಫಿಕ್ ದೇಶಗಳನ್ನ ಸೇರಿಸ್ಕೊಂಡ್ರು, ಮತ್ತೆ ಇನ್ನೂ ಒಂದು 3 ರಾಷ್ಟ್ರಗಳು ಬೇರೆ ಕಡೆ ಸೇರಿಕೊಂಡ್ವು. ಸೊ ಈ ರೀತಿಯಲ್ಲಿ ಕೊನೆಗೆ ಈಗ 21 ಸದಸ್ಯ ರಾಷ್ಟ್ರಗಳು ಈ ICCಯಲ್ಲಿ ನೋಂದಾಯಿಸ್ಕೊಂಡಿದ್ದಾವೆ. ಸೊ ICC ಅಂದರೆ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ ಅಥವಾ ಅಂತಾರಾಷ್ಟ್ರೀಯ ತೆಂಗಿನಕಾಯಿ ಸಮುದಾಯ. ಈ ಪ್ರಪಂಚದಾದ್ಯಂತ ನೋಡೋದಾದರೆ ಸುಮಾರು 93 ದೇಶಗಳಲ್ಲಿ ತೆಂಗನ್ನು ಬೆಳೀತಾ ಇದ್ದಾರೆ ಸರ್. ಆದರೆ ಈ ICC 21 ಸದಸ್ಯ ರಾಷ್ಟ್ರಗಳೇನಿದ್ದಾವೆ, ಆ ಸದಸ್ಯ ರಾಷ್ಟ್ರಗಳಿಂದನೇ 90% ಉತ್ಪಾದನೆ ಮತ್ತು ರಫ್ತನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಈ 21 ರಾಷ್ಟ್ರಗಳು ತೆಂಗಿನ ಪ್ರಾಬಲ್ಯ ಮೆರಿತಾ ಇದ್ದಾವೆ. ಅದರಲ್ಲೂ ನೋಡಿದ್ರೆ ಈ ಒಂದು ಭಾರತ, ಆಮೇಲೆ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್, ಈ 3 ದೇಶಗಳೇ 75% ತೆಂಗನ್ನು ಬೆಳೀತಾ ಇದ್ದಾವೆ ಸರ್. ಅಂತ ಅಂದರೆ ತೆಂಗಿನ ಮಹತ್ವವನ್ನು ವಿಶ್ವಕ್ಕೆ ಸಾರಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವ ತೆಂಗಿನ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಇದು ಬಹಳ ಸಂತೋಷದ ಸಂಗತಿ ಸರ್. ತೆಂಗು ನಮ್ಮೆಲ್ಲರ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ತೆಂಗನ್ನು ಕಲ್ಪವೃಕ್ಷ ಅಂತ ಕೂಡ ಕರೀತಾರೆ. ಈ ವಿಶ್ವ ತೆಂಗು ದಿನಾಚರಣೆಯಂದು ತೆಂಗಿನ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ಒಂದಷ್ಟು ನೆನಪನ್ನು ಮಾಡಿಕೊಳ್ಳಬಹುದಾ? ಖಂಡಿತವಾಗಿ ಸರ್. ಈಗ ತೆಂಗು ಕಲ್ಪವೃಕ್ಷ ಆಗಿದೆ. ಆಹಾರವಾಗಿ, ಕಚ್ಚಾ ಸಾಮಗ್ರಿಯಾಗಿ, ಸಂಸ್ಕೃತಿಯ ದ್ಯೋತಕವಾಗಿ ಅನೇಕ ರೀತಿಗಳಲ್ಲಿ ತೆಂಗು ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾ ಬಂದಿದೆ. ನಮ್ಮ ದೇಶ ತಗೊಂಡೋದಾದರೆ 1 ಕೋಟಿ ಜನರಷ್ಟು ಪಾಪ್ಯುಲೇಷನ್ ನೇರವಾಗಿ ಅಥವಾ ಪರೋಕ್ಷವಾಗಿ ತೆಂಗಿಗೆ ಸಂಬಂಧಿಸಿರುವಂತಹ ವಾಣಿಜ್ಯ ಚಟುವಟಿಕೆಗಳಿಂದ ಜೀವನನ ಕಟ್ಕೊಂಡಿದ್ದಾರೆ. ಈ ತೆಂಗು ಬೆಳೆಯುವ ಪ್ರಮುಖ ದೇಶಗಳು ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಭಾರತ. 2022 ಇಂಡೋನೇಷ್ಯಾ 17 ಮಿಲಿಯನ್ ಟನ್, ಫಿಲಿಪೈನ್ಸ್ 15 ಮಿಲಿಯನ್ ಟನ್, ಮತ್ತು ಭಾರತ 13 ಮಿಲಿಯನ್ ಟನ್ ತೆಂಗನ್ನು ಉತ್ಪಾದಿಸಿದ್ದಾವೆ. ಸೊ ಭಾರತ 3ನೇ ಸ್ಥಾನದಲ್ಲಿ ಇದೆ ಸರ್. ಭಾರತದಲ್ಲಿ ತೆಂಗು ಬೆಳೆಯುವ ಪ್ರಮುಖ ರಾಜ್ಯಗಳು ಅಂದರೆ ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ತೆಂಗು ಬೆಳೆಯುವಂಥ ಪ್ರಮುಖ ಜಿಲ್ಲೆಗಳು ಅಂದರೆ ತುಮಕೂರು, ಹಾಸನ, ಚಿಕ್ಕಮಗಳೂರು ಮತ್ತು ಮಂಡ್ಯ. ಈಗ ಹಾಸನ 2ನೇ ಸ್ಥಾನದಲ್ಲಿದೆ, ತುಮಕೂರು 3ನೇ ಸ್ಥಾನದಲ್ಲಿದೆ. ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ, ಹೆಚ್ಚು ಕಮ್ಮಿ ರೈತರು ಹಲವಾರು ತೋಟಗಳಲ್ಲಿ 150 ಕಾಯಿ ತನಕ ಒಂದು ಮರಕ್ಕೆ ತೆಗಿತಾರೆ ಸರ್. ಆದರೆ ಒಂದು ಸರಾಸರಿ ಇಳುವರಿ ತಗೊಂಡ್ರೆ ನಮ್ಮ ದೇಶದಲ್ಲಿ 74-80 ತೆಂಗಿನಕಾಯಿ ಇದೆ. ನಮ್ಮ ಹಾಸನದ ಸರಾಸರಿ ಇಳುವರಿ ತಗೊಂಡ್ರೆ ಕೇವಲ 30 ತೆಂಗಿನಕಾಯಿ ಇದೆ ಸರ್. ಬಹಳ ಕಮ್ಮಿ. ಇನ್ನು ಒಳ್ಳೆ ಇಳುವರಿ ಎಲ್ಲಿ ಬರ್ತಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬರ್ತಿದೆ. ಅವರು ಹೆಚ್ಚು ಕಮ್ಮಿ 148 ತೆಂಗಿನಕಾಯಿವರೆಗೂ ಇಳುವರಿ ತಗೋತಾ ಇದ್ದಾರೆ. ಇನ್ನು ತೆಂಗಿನ ವಿವಿಧ ಆಹಾರೋತ್ಪನ್ನಗಳು ತಗೊಂಡ್ರೆ ಹಸಿ ಕೊಬ್ಬರಿ, ಕೊಬ್ಬರಿ ಹಾಲು, ತೆಂಗಿನ ಹಾಲಿನ ಪೌಡ್ರು, ಈ ಉತ್ಪನ್ನಗಳಲ್ಲಿ ಕೆಲವು ನಮಗೆ ಗೊತ್ತೇ ಇರಲ್ಲ. ನಾವು ಮಾಮೂಲಿಯಾಗಿ ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಕೊಬ್ಬರಿ ಎಣ್ಣೆ ಇಷ್ಟೇ 3 ನಮ್ಗೆ ಗೊತ್ತಿರೋದು. ಈಗ ಕೊಬ್ಬರಿ ಹಾಲು ಮಾಡ್ತಾರೆ, ಹಾಲಿನ ಪೌಡರ್ ಮಾಡ್ತಾರೆ, ತೆಂಗಿನಿಂದ ತೆಂಗಿನ ಜೇನು ಅಂತ ಒಂದು ಪ್ರಾಡಕ್ಟ್ ಇದೆ, ನಿರ್ಜಲೀಕರಿಸಿದ ತೆಂಗು ಅಂತ ಇದೆ. ಇನ್ನು ಒಣ ಕೊಬ್ಬರಿ ನಮ್ಗೆ ಗೊತ್ತು, ತೆಂಗಿನಿಂದ ಬೆಣ್ಣೆ ತೆಗಿತಾರೆ, ಕ್ರೀಮ್ ತೆಗಿತಾರೆ, ಇನ್ನು ಎಳ್ನೀರು ಎಲ್ಲರೂ ಉಪಯೋಗಿಸ್ತೀವಿ, ತೆಂಗಿನ ವಿನೆಗಾರ್ ಇದೆ, ಬೆಲ್ಲ ಬರುತ್ತೆ, ಇನ್ನು ನೀರ ಈಗೆಲ್ಲ ಕೆಲವು ರೈತರು ಪ್ರಯತ್ನ ಮಾಡ್ತಿದ್ದಾರೆ, ತೆಂಗಿನ ಸಕ್ಕರೆ ಅಂತಲೇ ಬರುತ್ತೆ, ಇನ್ನು ತೆಂಗಿನ ಕೊಬ್ಬರಿಯಲ್ಲಿ ಎಣ್ಣೆ ತೆಗೆಯೋದು ಅದು ಒಂದು ಪದ್ಧತಿ ಇದೆ, ಇನ್ನೊಂದು ತೆಂಗಿನ ಹಾಲಿನಿಂದ ಎಣ್ಣೆ ತೆಗಿತಾರೆ, ಅದನ್ನು ವರ್ಜಿನ್ ಕೋಕೋನಟ್ ಆಯಿಲ್, ವರ್ಜಿನ್ ತೆಂಗಿನ ಎಣ್ಣೆ ಅಂತ ಕರೀತಾರೆ. ಇನ್ನು ತೆಂಗಿನ ಎಣ್ಣೆ ಉಪಯೋಗಗಳು ನೋಡೋದಾದರೆ ಬಹಳ ಔಷಧೀಯ ಗುಣಗಳಿದೆ. ಇದು ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್ಸು, ಇತರೆ ಸೂಕ್ಷ್ಮ ಜೀವಿಗಳಿಂದ ನಮ್ಮ ಚರ್ಮ ಅನ್ನು ರಕ್ಷಿಸುತ್ತೆ. ಹಾಗಾಗಿ ಚರ್ಮ ರೋಗಗಳಿಗೆ ಉತ್ತಮ ಔಷಧಿಯಾಗಿದೆ. ಇನ್ನು ತೆಂಗಿನ ಎಣ್ಣೆಯನ್ನು ಭಾರತದಲ್ಲಿ ಈ ಕೂದಲು ಚರ್ಮ ಪೋಷಣೆ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇನ್ನು ತೆಂಗಿನ ಎಣ್ಣೆಯನ್ನು ನಿಯಮಿತವಾಗಿ ಸೇವಿಸಿದರೆ ಮರಿಗುಳಿತನದ ರೋಗ ಕೂಡ ತಡೆಗಟ್ಟಬಹುದು ಅಂತ ಹೇಳಲಾಗುತ್ತೆ. ಇನ್ನು ತೆಂಗಿನ ನಾರಿನಿಂದ ಹಾಸಿಗೆಗಳು, ದಿಂಬುಗಳು, ಹಗ್ಗಗಳು, ಕಾಲು ಒರೆಸೋ ಮ್ಯಾಟ್ಗಳು, ಇನ್ನು ಕೋಕೋಪೀಟ್ ಅನ್ನೋ ಒಂದು ವಸ್ತುವಿನಿಂದ ಬಹಳನೇ ತರಕಾರಿ ಮತ್ತಿತರ ಗಿಡಗಳನ್ನು ಮಾರೋ ನರ್ಸರಿಗಳಲ್ಲಿ ಮತ್ತು ಬೇರೆ ಬೇರೆ ಬೆಳೆಗಳ ಬೇಸಾಯದಲ್ಲಿ ಉಪಯೋಗಿಸ್ತಾರೆ. ಕೋಕೋಪೀಟಿಗೆಲ್ಲ ಒಂದು ಬ್ಲಾಕ್ಸ್ ಥರ ಬರುತ್ತೆ, ಇಟ್ಟಿಗೆಗಳ ಥರ ಬರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಗಿಡಗಳನ್ನ ಬೆಳೀತಾರೆ. ಇನ್ನು ತೆಂಗಿನ ಮೊಟ್ಟೆಗಳನ್ನು ನೀರು ಕಾಯಿಸೋದಕ್ಕೆ ಉಪಯೋಗಿಸ್ತಾರೆ. ಹಾಗೆಯೇ ತೆಂಗಿನ ಮೊಟ್ಟೆಗಳನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಚಿಪ್ಸ್ ಅಂತ ಮಾಡ್ತಾರೆ. ಇದು ನಮ್ಗೆ ಗೊತ್ತಿಲ್ಲ, ಇದು ಒಂದು ಇಂಡಸ್ಟ್ರಿ ಉತ್ಪನ್ನ. ತೆಂಗಿನ ಮೊಟ್ಟೆಯ ಚಿಪ್ಸ್, ಈ ಚಿಪ್ಸ್ನ ಆರ್ಕಿಡ್ಗಳನ್ನು ಬೇಸಾಯ ಮಾಡೋದಕ್ಕೆ ಮತ್ತು ಬೇರೆ ಬೆಳೆಗಳನ್ನು ಬೇಸಾಯ ಮಾಡೋದಕ್ಕೆ, ಈ ಪಾಲಿ ಹೌಸ್ಗಳಲ್ಲಿ ಏರೋಪೋನಿಕ್ಸು, ಹೈಡ್ರೋಪೋನಿಕ್ಸು, ಅಕ್ವಾಪೋನಿಕ್ಸ್ ಈ ಥರದಲ್ಲಿ ಉಪಯೋಗಿಸ್ತಾರೆ. ಇನ್ನು ತೆಂಗಿನಕಾಯಿ ಚಿಪ್ಪಿನಿಂದ ವಿವಿಧ ಅಲಂಕಾರಿಕ ಮತ್ತು ಕರಕುಶಲ ವಸ್ತುಗಳನ್ನು ಮತ್ತು ಚಾರ್ಕೋಲನ್ನು ಕೂಡ ತಯಾರಿಸ್ತಾರೆ. ಇನ್ನು ಮುಂದುವರೆದು ತೆಂಗಿನ ಗರಿಗಳನ್ನು ವಿವಿಧ ಸಮಾರಂಭಗಳು, ಹಬ್ಬ ಮತ್ತು ಹರಿದಿನಗಳಂದು ಅಲಂಕರಿಸೋದಕ್ಕೆ ಉಪಯೋಗಿಸ್ತಾರೆ. ಇದೆಲ್ಲರೂ ನಾವೆಲ್ಲ ನೋಡಿದ್ದೀವಿ, ನಾವೂ ಅನುಭವಿಸಿದ್ದೀವಿ. ಆ ಗರಿಗಳನ್ನು ಹಾಕಿದಾಗ ವಾತಾವರಣ ಪೂರ್ತಿ ಎಷ್ಟು ಅದ್ಭುತವಾಗಿ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಭಾವನೆ. ಇನ್ನು ತೆಂಗಿನ ಗರಿ ಕಡ್ಡಿಗಳು, ಈ ಕಡ್ಡಿಗಳಿಂದ ಪೊರಕೆಗಳನ್ನು ಮಾಡ್ತಾರೆ. ಈ ಪೊರಕೆಗಳು ಬಹಳ ಗಟ್ಟಿಮುಟ್ಟಾಗಿರ್ತವೆ. ನಮ್ಮ ಪರಿಸರನ ಸ್ವಚ್ಛವಾಗಿರಿಸೋದಕ್ಕೆ ಈ ಪೊರಕೆಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾವೆ. ಇತ್ತೀಚೆಗೆ ತೆಂಗಿನ ಗರಿಯಿಂದ ಸ್ಟ್ರಾಗಳನ್ನು ತಯಾರಿಸ್ತಾ ಇದ್ದಾರೆ. ಈ ಉತ್ಪನ್ನದ ಹಿಂದೆ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನ ಪ್ರೊಫೆಸರ್, ಅವರ ಹೆಸರು ಸಜಿ ವರ್ಗೀಸ್ ಅಂತ, ಈ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಒಂದು ಒಳ್ಳೆ ಉತ್ಪನ್ನ ತೆಂಗಿನ ಗರಿಯ ಸ್ಟ್ರಾ ಮಾಡಿದ್ದಾರೆ. ಇದನ್ನ ಅವರು ಸನ್ಬರ್ಡ್ ಸ್ಟ್ರಾಸ್ ಅಂತ ಹೇಳಿ ಮಾರುಕಟ್ಟೆಗೆ ತಂದಿದ್ದಾರೆ. ಇದು ಬಹಳ ಚೆನ್ನಾಗಿ ಓಡ್ತಾ ಇದೆ ಸರ್. ಇನ್ನು ತೆಂಗಿನ ಮರದ ಕಾಂಡಗಳನ್ನು ಮನೆಗಳ ಧೂಳಕ್ಕೆ ಮತ್ತಿತರ ಮನೆ ಕಟ್ಟುವ ಅವಶ್ಯಕತೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ತೆಂಗಿನ ಬೇರುಗಳಿಂದ ಕೂಡ ಬಣ್ಣ ತಯಾರಿಸಬಹುದು. ತೆಂಗಿನಕಾಯಿಯನ್ನು ಪೂಜೆ ಪುನಸ್ಕಾರಗಳಲ್ಲಿ ಮತ್ತಿತರ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ನಾವೆಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಹೀಗೆ ತೆಂಗಿನ ಎಲ್ಲ ಭಾಗಗಳು ಮನುಷ್ಯನಿಗೆ ಉಪಯೋಗಕ್ಕೆ ಬರುತ್ತೆ. ಆ ಕಾರಣದಿಂದ ತೆಂಗನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಸರ್. ಇದಿಷ್ಟು ತೆಂಗಿನ ಮಹತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಇನ್ನು ಬೇರೆ ಬೇರೆ ವರ್ಷಗಳಲ್ಲಿ ವಿಶ್ವ ತೆಂಗು ದಿನಾಚರಣೆಗಳು ಯಾವ್ಯಾವ ವಿಷಯಗಳು ಅಂತ ಅಂದರೆ, ಯಾವುದೇ ಒಂದು ದಿನಾಚರಣೆ ಇದ್ರೆ ಒಂದು ಥೀಮ್ ಅಂತ ಹೇಳಿ ಒಂದು ವರ್ಷಕ್ಕೆ ನೀಡುವಂಥದ್ದು ಇತ್ತೀಚೆಗೆ ಇದೆ ಅಂತ ಅಂದರೆ, ಯಾವ್ಯಾವ ಥೀಮನ್ನ ಇಟ್ಕೊಂಡು ಆ ಥೀಮು ಬೆಳಕನ್ನು ಚೆಲ್ತಾ ಬರ್ತಾ ಇದೆ? ವಿಶ್ವ ತೆಂಗು ದಿನಾಚರಣೆ ಆರಂಭ ಆಗಿದೆ 2009. ಆ ವರ್ಷದಲ್ಲಿ ಮತ್ತೆ 2016 ಬೇರೆ ಬೇರೆ ಥೀಮ್ಗಳಲ್ಲಿ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಸೊ ಆ ಥೀಮ್ಗಳನ್ನು ಹೇಳಬೇಕು ಅಂದರೆ 2016 ಕೋಕೋನಟ್ಸ್ ಟ್ರಾನ್ಸ್ಫಾರ್ಮಿಂಗ್ ಲೈವ್ಸ್, ಅಂದರೆ ತೆಂಗಿನಕಾಯಿಗಳು ಜೀವನಗಳನ್ನು ಪರಿವರ್ತಿಸುತ್ತಿವೆ ಅಂತ ಒಂದು ವಿಷಯ ಅಥವಾ ಥೀಮನ್ನು ಉಪಯೋಗಿಸಿದ್ರು. ಸೊ ಹೇಗೆ ನಮ್ಮ ಜೀವನದಲ್ಲಿ ಅಥವಾ ತೆಂಗನ್ನು ಬೆಳೀತಿರುವಂತಹ ರೈತರ ಜೀವನಗಳಲ್ಲಿ ಯಾವ ರೀತಿ ಅದು ಸಹಾಯ ಮಾಡ್ತಿದೆ, ಅಥವಾ ತೆಂಗಿನ ಕಾಯಿ ಸಂಬಂಧಪಟ್ಟ ಇಂಡಸ್ಟ್ರಿ ಅದು ಹೇಗೆ ಜನರಿಗೆ ಸಹಾಯ ಮಾಡ್ತಿದೆ ಅನ್ನೋದು ಥೀಮ್ ಆಗಿತ್ತು. 2017 ಕೋಕೋನಟ್ ಫಾರ್ ಫ್ಯಾಮಿಲಿ ನ್ಯೂಟ್ರಿಷನ್ ಹೆಲ್ತ್ ಅಂಡ್ ವೆಲ್ನೆಸ್, ಅಂದರೆ ಕುಟುಂಬ ಪೋಷಣೆ, ಆರೋಗ್ಯ ಮತ್ತು ಸ್ವಾಸ್ಥ್ಯಕ್ಕಾಗಿ ತೆಂಗಿನಕಾಯಿ ಅಂತ ಥೀಮ್ ಕೊಟ್ಟರು. ಸೊ ಇಲ್ಲಿ ಕುಟುಂಬ ಇತ್ತು, ಕುಟುಂಬಕ್ಕೆ ಪೋಷಣೆ ಇತ್ತು, ಆ ಪೋಷಣೆಯಿಂದ ಇರೋ ಆರೋಗ್ಯ ಮತ್ತು ಸ್ವಾಸ್ಥ್ಯ ಇತ್ತು. 2018 ಮತ್ತೆ ಹಿಂದಿನ 2016 ಥೀಮನ್ನೇ ಕೊಡ್ತಾರೆ, ತೆಂಗಿನಕಾಯಿಗಳು ಜೀವನಗಳನ್ನು ಪರಿವರ್ತಿಸುತ್ತಿವೆ ಅಂತ. 2019 ಕೋಕೋನಟ್ ಫಾರ್ ಫ್ಯಾಮಿಲಿ ವೆಲ್ನೆಸ್, ಕುಟುಂಬದ ಸ್ವಾಸ್ಥ್ಯಕ್ಕಾಗಿ ತೆಂಗಿನಕಾಯಿ ಅಂತ ಒಂದು ಥೀಮ್ ಕೊಟ್ಟರು. ಅಂದರೆ ಇಲ್ಲಿ ತೆಂಗಿನಕಾಯಿಯನ್ನು ಪ್ರತಿ ಕುಟುಂಬದ ಒಂದು ಅವಶ್ಯಕತೆ ಅಥವಾ ನಾವೇನು ಉಪಯೋಗಿಸ್ತೀವಿ ನಮ್ಮ ದೇಶದಲ್ಲಿ ಅದರ ಒಂದು ಪ್ರಾಮುಖ್ಯತೆಯನ್ನು ಸಾರೋದು ಒಂದು ವಿಷಯವಾಗಿತ್ತು. 2020 ಇನ್ವೆಸ್ಟ್ ಇನ್ ಕೋಕೋನಟ್ ಟು ಸೇವ್ ದಿ ವರ್ಲ್ಡ್, ಅಂದರೆ ಜಗತ್ತನ್ನು ಉಳಿಸಲು ತೆಂಗಿನಕಾಯಿಯಲ್ಲಿ ಹೂಡಿಕೆ ಮಾಡಿ ಅಂತ ಥೀಮ್ ಕೊಟ್ಟರು. ಎಲ್ರಿಗೂ ಜ್ಞಾಪಕ ಇರ್ಬೋದು 2020 ನಮಗೆ ಕೊರೋನಾ ಬಂತು. ಕೊರೋನಾದಿಂದ ಎಲ್ಲ ರೀತಿಯ ಒಂದು ಆರ್ಥಿಕ ಸಮಸ್ಯೆಗಳು, ಅದರ ಹಿನ್ನೆಲೆಯಲ್ಲಿ ಇನ್ವೆಸ್ಟ್ ಅಂದರೆ ಹೂಡಿಕೆ ಮಾಡಿ ತೆಂಗಿನಕಾಯಿಯಲ್ಲಿ ಅಂತ ಒಂದು ಕರೆ ಕೊಡೋ ರೀತಿಯಲ್ಲಿ ಒಂದು ಥೀಮ್ ಕೊಟ್ಟರು. 2021 ಬಿಲ್ಡಿಂಗ್ ಎ ಸೇಫ್ ಇನ್ಕ್ಲೂಸಿವ್ ರೆಸಿಲಿಯಂಟ್ ಅಂಡ್ ಸಸ್ಟೈನೇಬಲ್ ಕೋಕೋನಟ್ ಕಮ್ಯುನಿಟಿ ಅಮಿಡ್ ಕೋವಿಡ್-19 ಪ್ಯಾಂಡಮಿಕ್ ಅಂಡ್ ಬಿಯಾಂಡ್ ಅಂತ ಒಂದು ಉದ್ದನೆಯ ಕೋವಿಡ್-19 ಸಂಬಂಧಪಟ್ಟ ಹಾಗೆ ಒಂದು ಥೀಮ್ ಅನ್ನು ಕೊಟ್ಟರು. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಕೋವಿಡ್-19 ಸಾಂಕ್ರಾಮಿಕ ಮತ್ತು ಅದರ ಆಚೆಗೆ ಸುರಕ್ಷಿತ ಅಂತರ್ಗತ ಸ್ಥಿತಿ ಸ್ಥಾಪಕ ಮತ್ತು ಸುಸ್ಥಿರ ತೆಂಗಿನಕಾಯಿ ಸಮುದಾಯವನ್ನು ನಿರ್ಮಿಸುವುದು ಅಂತ ಆಗಿತ್ತು. ಅಂದರೆ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಸಾಂಕ್ರಾಮಿಕದಿಂದ ಎಷ್ಟೆಲ್ಲ ಅನಾಹುತಗಳಾದವು, ಕೌಟುಂಬಿಕ ಸಮಸ್ಯೆಗಳಾದವು, ಸಾಮಾಜಿಕ ಸಮಸ್ಯೆಗಳಾದವು, ಅದರ ಆಚೆ ತೆಂಗು ಹೇಗೆ ಸಹಾಯಕ್ಕೆ ಬರುತ್ತೆ, ತೆಂಗಿನಕಾಯಿ ಸಮುದಾಯವನ್ನು ಹೇಗೆ ಕಟ್ಟಬೇಕು ಅನ್ನೋದು ಇದರ ಒಂದು ಗುರಿಯಾಗಿತ್ತು. ಇನ್ನು 2022 ಗ್ರೋಯಿಂಗ್ ಕೋಕೋನಟ್ ಫಾರ್ ಎ ಬೆಟರ್ ಫ್ಯೂಚರ್ ಅಂಡ್ ಲೈಫ್, ಅಂದರೆ ಉತ್ತಮ ಭವಿಷ್ಯ ಮತ್ತು ಜೀವನಕ್ಕಾಗಿ ತೆಂಗಿನಕಾಯಿ ಬೆಳೆಯುವುದು ಅನ್ನೋದು ಥೀಮ್ ಆಗಿತ್ತು. ಸೊ ಇದು ನಮ್ಮ ತೆಂಗಿನ ಬೆಳೆಗಾರರ ಭವಿಷ್ಯ ಕುರಿತು ಯೋಚಿಸೋದಾಗಿತ್ತು. ಇನ್ನು 2023 ಸಸ್ಟೈನಿಂಗ್ ಕೋಕೋನಟ್ ಸೆಕ್ಟರ್ ಫಾರ್ ದಿ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಜನರೇಷನ್, ಅಂದರೆ ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗೆ ತೆಂಗಿನಕಾಯಿ ವಲಯವನ್ನು ಉಳಿಸಿಕೊಳ್ಳುವುದು ಅನ್ನೋದು ಆಗಿತ್ತು. ಸೊ ಈಗ ಒಂದು ವರ್ಷದಲ್ಲಿ ಅದರ ಥೀಮ್ ಇದು, ಈ ವರ್ಷ ಇನ್ನೂ ಆಚರಣೆ ಆಗಿಲ್ಲ, ಕೋಕೋನಟ್ 24 ಕೋಕೋನಟ್ ಫಾರ್ ಎ ಸರ್ಕ್ಯುಲರ್ ಎಕಾನಮಿ ಬಿಲ್ಡಿಂಗ್ ಪಾರ್ಟ್ನರ್ಶಿಪ್ಸ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಂದರೆ ವೃತ್ತಾಕಾರದ ಆರ್ಥಿಕತೆಗಾಗಿ ತೆಂಗಿನಕಾಯಿ ಗರಿಷ್ಠ ಮೌಲ್ಯಕ್ಕಾಗಿ ಪಾಲುದಾರಿಕೆಗಳನ್ನು ನಿರ್ಮಿಸುವುದು ಅನ್ನೋದು ಥೀಮ್ ಆಗಿದೆ ಸರ್. ಅಂತಂದ್ರೆ ಈ ಸಾಲಿನಲ್ಲಿ 2024 ವೃತ್ತಾಕಾರದ ಆರ್ಥಿಕತೆಗಾಗಿ ತೆಂಗಿನಕಾಯಿ ಗರಿಷ್ಠ ಮೌಲ್ಯಕ್ಕಾಗಿ ಪಾಲುದಾರಿಕೆಗಳನ್ನ ನಿರ್ಮಿಸುವುದು ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡು ಅಥವಾ ವಿಷಯವನ್ನ ಇಟ್ಕೊಂಡು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಇರತಕ್ಕಂತಹ ಈ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಂಸ್ಥೆಗಳು ತೆಂಗಿನ ಏಳಿಗೆಗಾಗಿ ದುಡಿತಾ ಇದ್ದಾವೆ ಸರ್? ತೆಂಗಿನ ಏಳಿಗೆಗೆ ದುಡಿತಿರೋ ಸಂಸ್ಥೆಗಳಲ್ಲಿ ಪ್ರಮುಖವಾದ ಸಂಸ್ಥೆಗಳು ಅಂತಂದ್ರೆ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಹೇಳ್ತಾ ಇದ್ದೀನಿ, ICC ಮೊದಲೇ ಹೇಳಿದಾಗೆ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ, ಅಂತಾರಾಷ್ಟ್ರೀಯ ತೆಂಗಿನಕಾಯಿ ಸಮುದಾಯ, ಇದು ಜಕಾರ್ತಾ ಇಂಡೋನೇಷ್ಯಾದ ರಾಜಧಾನಿ ಇದು ಅಲ್ಲಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಜೀನ್ ಬ್ಯಾಂಕ್ ಫಾರ್ ಸೌತ್ ಏಷ್ಯಾ, ಅಂದ್ರೆ ದಕ್ಷಿಣ ಏಷ್ಯಾದ ಅಂತಾರಾಷ್ಟ್ರೀಯ ಜೀನ್ ಬ್ಯಾಂಕ್, ಇದು ಒಂದು ಬೀಜ ಕ್ಷೇತ್ರ, ಸೀಡ್ ಫಾರ್ಮ್ ಅಂತ ಕರಿತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಇರೋ ಕಿಡು ಅನ್ನೋ ಸ್ಥಳದಲ್ಲಿ ಇದಿದೆ ಸರ್. ನೆಕ್ಸ್ಟ್ ವರ್ಲ್ಡ್ ಜರ್ಮ್ಪ್ಲಾಸಮ್ ಸೆಂಟರ್, ಅಂದ್ರೆ ವಿಶ್ವ ಜರ್ಮ್ಪ್ಲಾಸಮ್ ಕೇಂದ್ರ, ಇದು ನಮ್ಮ ದೇಶದ ಅಂಡಮಾನ್ ನಲ್ಲಿದೆ ಸರ್. ಇನ್ನು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ಇದೊಂದು ಕೇಂದ್ರ ಸಂಸ್ಥೆ, ತೆಂಗು ಅಭಿವೃದ್ಧಿ ಮಂಡಳಿ ಅಂತ, ಇದು ಕೊಚ್ಚಿನ್ನಲ್ಲಿದೆ. ಇನ್ನೂ ಒಂದು ಸಂಸ್ಥೆ ಇದೆ, ಕಾಯಿರ್ ಬೋರ್ಡ್ ಅಂತ, ತೆಂಗಿನ ನಾರು ಮಂಡಳಿ, ಇದು ಕೂಡ ಕೊಚ್ಚಿನ್ನಲ್ಲಿದೆ. ಸರ್, ನೀವು ಅಬ್ಸರ್ವ್ ಮಾಡಿ, ಯಾವುದೇ ಬೆಳೆಗೆ ಜಾಸ್ತಿ ಅಂದ್ರೆ ಒಂದು ಮಂಡಳಿ ಇರುತ್ತೆ, ಆದ್ರೆ ತೆಂಗಿನ ಬೆಳೆಗೆ ಎರಡು ಮಂಡಳಿ ಇದೆ. ಓಹೋ. ಒಂದು ಅದನ್ನ ಬೆಳವಣಿಗೆ ಮಾಡಿಸೋದಕ್ಕೆ, ಅಭಿವೃದ್ಧಿ ಮಾಡಿಸೋದಕ್ಕೆ ಒಂದು ಮಂಡಳಿ, ತೆಂಗಿನ ನಾರಿನದೇ ಒಂದು ಸೆಪರೇಟ್ ಮಂಡಳಿ ಇದೆ. ಅದು ತೆಂಗಿನ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ ಸರ್. ಈ ವರ್ಷದ ವಿಶ್ವ ತೆಂಗು ದಿನಾಚರಣೆಯನ್ನ ಕುರಿತು ಒಂದಷ್ಟು ಮಾಹಿತಿ ಮಾಡಿಕೊಡ್ತೀರಾ? ಹಾ ಸರ್, ಈಗಾಗಲೇ ನಾವು ತಿಳ್ಕೊಂಡಂಗೆ ಈ ವರ್ಷದ ಥೀಮ್ ಅಂದ್ರೆ ವಿಷಯ ಏನಂದ್ರೆ ಕೋಕೋನಟ್ ಫಾರ್ ಎ ಸರ್ಕ್ಯುಲರ್ ಎಕಾನಮಿ ಬಿಲ್ಡಿಂಗ್ ಪಾರ್ಟ್ನರ್ಶಿಪ್ಸ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಂದ್ರೆ ವೃತ್ತಾಕಾರದ ಆರ್ಥಿಕತೆಗಾಗಿ ತೆಂಗಿನಕಾಯಿ ಗರಿಷ್ಠ ಮೌಲ್ಯಕ್ಕಾಗಿ ಪಾಲುದಾರಿಕೆಗಳನ್ನು ನಿರ್ಮಿಸುತ್ತಿರುವುದು ಎಂಬ ಅರ್ಥ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ವೃತ್ತಾಕಾರದ ಆರ್ಥಿಕತೆ ಎಂದರೆ ಯಾವ ವ್ಯವಸ್ಥೆಯಲ್ಲಿ ಯಾವುದೇ ವಸ್ತುಗಳು ವ್ಯರ್ಥವಾಗುವುದಿಲ್ಲವೋ ಆ ಆರ್ಥಿಕ ವ್ಯವಸ್ಥೆಯೇ ವೃತ್ತಾಕಾರದ ಆರ್ಥಿಕತೆ. ಈ ರೀತಿಯ ಆರ್ಥಿಕತೆಗಳು ಪ್ರಕೃತಿಯ ಮೇಲೆ ಯಾವುದೇ ಶೋಷಣೆ ಇಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಬಳಕೆಯನ್ನ ಖಾತ್ರಿಪಡಿಸ್ತವೆ. ಹಾಗಾಗಿ ಈ ವ್ಯವಸ್ಥೆಗಳು ಸುಸ್ಥಿರವಾಗಿರುತ್ತವೆ, ಸಸ್ಟೈನೇಬಲ್ ಅಂತ ಏನು ಹೇಳ್ತೀವಿ ಅದು. ಹೀಗೆ ತೆಂಗು ಬೇಸಾಯ, ತೆಂಗು ಮಾರಾಟ ಮತ್ತು ತೆಂಗು ಉತ್ಪನ್ನಗಳ ತಯಾರಿಕೆ ವೃತ್ತಾಕಾರದ ಆರ್ಥಿಕತೆಯನ್ನು ಪ್ರೋತ್ಸಾಹಿಸುತ್ತೆ. ಇದರ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ತೆಂಗು ತೋಟ ಅಥವಾ ಒಂದು ತೆಂಗನ್ನು ಬೆಳೆಯುವಂಥ ರೈತರ ಕಡೆ ನೋಡಿದ್ರೆ, ಅವರು ತೆಂಗನ್ನು ಸಮರ್ಪಕವಾಗಿ ಬೆಳೆಸಿ ಮೇಂಟೈನ್ ಮಾಡಿದ್ದೆ ಆದರೆ ಎಲ್ಲನೂ ಅಲ್ಲೇ ಸಿಗುತ್ತೆ, ಏನು ಹೊರಗಡೆ ಅವಶ್ಯಕತೆ ಏನು ಬರೋದಿಲ್ಲ ಅನ್ನೋದನ್ನ ಇದು ವೃತ್ತಾಕಾರದ ಆರ್ಥಿಕತೆ ಅಂತ ತೋರಿಸುತ್ತೆ ಸರ್. ಇನ್ನು ಅಂತಾರಾಷ್ಟ್ರೀಯ ತೆಂಗಿನಕಾಯಿ ಸಮುದಾಯ ಈ ವರ್ಷದ ವಿಶ್ವ ತೆಂಗು ದಿನಾಚರಣೆಯನ್ನ ಒಂದು ಹಬ್ಬವಾಗಿ ಆಚರಿಸ್ತಾ ಇದೆ. ಸೊ ಆ ರೀತಿ ಆಚರಣೆ ಮಾಡೋದಕ್ಕೆ ತಯಾರಿ ನಡೆಸಿದ್ದು, ಈ ಹಬ್ಬವನ್ನ ಸೆಪ್ಟೆಂಬರ್ 30 ಅಕ್ಟೋಬರ್ 4 ಪಪುವಾ ನ್ಯೂ ಗಿನಿಯ ದೇಶ, ಇದು ತುಂಬಾ ಸಣ್ಣ ದೇಶ ಆದರೂ ಕೂಡ ಇದು ICCಯ ಒಂದು ಅಂಗದೇಶ. ಸೊ ಆ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ. ಇದನ್ನ ಅವರು ಹಬ್ಬ ಅಂತ ಕರೀತಾ ಇದ್ದಾರೆ ಈ ವರ್ಷ. ಈ ತೆಂಗು ಹಬ್ಬದ ಪ್ರಯುಕ್ತ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ಮಾಡ್ತಿದ್ದಾರೆ, ಪ್ರದರ್ಶನಗಳನ್ನ ಮಾಡ್ತಿದ್ದಾರೆ, ಕ್ಷೇತ್ರ ಭೇಟಿಗಳನ್ನ ಮತ್ತೆ ವಿವಿಧ ಸ್ಪರ್ಧೆಗಳನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಹಬ್ಬ ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ಸರ್. ಈ ತೆಂಗಿನ ನೂತನ ತಳಿಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ಬೋದಾ? ಆಯ್ತು ಸರ್. ಈಗ ತೆಂಗು ನಾವು ನಮ್ಮ ಅರಸೀಕೆರೆಯಲ್ಲಿ ಅರಸೀಕೆರೆ ಉದ್ದ, ತುಮಕೂರಲ್ಲಿ ಕಲ್ಪತರು ಅಥವಾ ತುಮಕೂರು ಉದ್ದ ತಳಿಗಳು ಮಾಮೂಲಿಯಾಗಿ ನಾವು ಬೆಳೀತಾ ಇದ್ದೀವಿ. ತುಂಬ ಒಳ್ಳೆ ತಳಿಗಳಿವು. ಆದರೂ ಕೂಡ ಹಲವು ರೈತರಿಗೆ ಹೊಸ ತಳಿಗಳೇನಿದ್ದಾವೆ ಅನ್ನೋ ಒಂದು ಕುತೂಹಲ, ತಿಳ್ಕೊಳ್ಳೋ ಒಂದು ಆಸೆ ಇರುತ್ತೆ. ಅಂಥ ರೈತರಿಗೆ ಹೇಳಬೇಕಾಗಿರೋದು ಏನಪ್ಪ ಅಂದರೆ, ಇತ್ತೀಚಿನ ವರ್ಷಗಳಲ್ಲಿ ತೆಂಗಲ್ಲಿ ಅನೇಕ ನೂತನ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವುಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೂಕ್ತ ಆಗಿರುವಂಥ ತಳಿಗಳನ್ನು ನಾನು ಹೇಳ್ತೀನಿ. ಇದರಲ್ಲಿ ಮುಖ್ಯವಾಗಿ ಉದ್ದ ತಳಿಗಳನ್ನು ತಗೊಳ್ಳೋಣ. ಉದ್ದ ತಳಿಗಳಲ್ಲಿ ವೆಸ್ಟ್ ಕೋಸ್ಟ್ ಸ್ಟಾಲ್ ಅಂತ ಒಂದು ತಳಿ ಇದೆ. ಇದು ನಮ್ಮ ಕರಾವಳಿ ಪ್ರದೇಶ, ಕೇರಳ ಮತ್ತು ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಇನ್ನು ಚಂದ್ರಕಲ್ಪ, ಕೀರಚಂದ್ರ, ಕಲ್ಪ ಪ್ರತಿಭಾ, ಕಲ್ಪಹರಿತ, ಕಲ್ಪ ಶತಾಬ್ದಿ ಮತ್ತು ಕಲ್ಪತರು, ಅಂದರೆ ನಮ್ಮ ತಿಪಟೂರು ಟಾಲನ್ನೇ ಒಂದು ಹೊಸ ತಳಿಯಾಗಿ ಮತ್ತೆ ಇನ್ನೊಂದು ಹೆಸರಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಕಲ್ಪತರು ತಳಿ ಸರಾಸರಿ ಇಳುವರಿನ 117 ಕಾಯಿಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಅಂದರೆ ಆಗಸ್ಟ್ 2024 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಥವಾ CPCRI ಕಾಸರಗೋಡಿನಲ್ಲಿ ಅಭಿವೃದ್ಧಿ ಮಾಡಿರುವಂತಹ ಎರಡು ತಳಿಗಳನ್ನು ಬಿಡುಗಡೆ ಮಾಡ್ತಾರೆ. ಒಂದು ಕಲ್ಪ ಸುವರ್ಣ ಎಂಬ ಗಿಡ್ಡ ತಳಿ, ಎರಡನೇದು ಕಲ್ಪ ಶತಾಬ್ದಿ ಎಂಬ ಉದ್ದ ತಳಿ. ಈ ಕಲ್ಪ ಶತಾಬ್ದಿ ತಳಿ ದೊಡ್ಡ ಕಾಯಿಗಳನ್ನು ಕೊಡುತ್ತೆ, ಸುಮಾರು 600 ಮಿಲಿಲೀಟರ್ ಎಳನೀರು ಅಥವಾ 273 ಗ್ರಾಂ ಕೊಬ್ಬರಿ ನೀಡುತ್ತೆ ಒಂದು ಕಾಯಿಗೆ. ಪ್ರತಿ ಮರದಿಂದ 105-148 ಕಾಯಿಗಳನ್ನು ಪಡಿಬಹುದು ಅಂತ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಗಿಡ್ಡ ತಳಿಗಳಿಗೆ ಬಂದರೆ ನಮ್ಮಲ್ಲಿ ಈ ಒಂದು ಚೌಗಾಟ್ ಆರೆಂಜ್ ಡ್ವಾರ್ಫ್ ಅನ್ನೋ ಗಿಡ್ಡ ತಳಿ ಇದೆ, ಆದರೆ ಆ ತಳಿ ಬಳಕೆ ಮತ್ತು ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕಮ್ಮಿ, ಕೇರಳದಲ್ಲಿ ಚೆನ್ನಾಗಿದೆ ಅದು. ಇದನ್ನ COD ಅಂತ ಕೂಡ ಕರೀತಾರೆ, COD, ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತ. ಇನ್ನು ಕಲ್ಪ ಸೂರ್ಯ, ಕಲ್ಪ ಜ್ಯೋತಿ, ಚನ್ನಂಗಿ ಅಂತ ಇದೆ. ಮತ್ತೆ ರೈತರಿಗೆ ಗಿಡ್ಡ ತಳಿಗಳ ಆಕರ್ಷಣೆ ಏನಪ್ಪ ಅಂದ್ರೆ ಸ್ವಲ್ಪ ಎಳನೀರ್ಗೆ ಅಂತ ಬೆಳೆಯಬೇಕಿರೋರು ಗಿಡ್ಡ ತಳಿಗಳನ್ನ ಬೆಳ್ಕೋಬಹುದು, ಯಾಕಂದ್ರೆ ಅದರಲ್ಲಿ ಕೊಬ್ಬರಿ ಮತ್ತೆ ಎಣ್ಣೆ ಗುಣಮಟ್ಟ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇನ್ನು ಕಲ್ಪ ಸುವರ್ಣ ತಳಿ, ಏನು ಈಗ ಪ್ರೈಮ್ ಮಿನಿಸ್ಟರ್ ಬಿಡುಗಡೆ ಮಾಡಿದಂತ ತಳಿ, ಇದು 108-130 ಕಾಯಿ ಕೊಡುತ್ತೆ, 30-36 ತಿಂಗಳುಗಳಲ್ಲಿ ಹೊಂಬಾಳೆ ಬಿಡುತ್ತೆ, ಎಳನೀರಿಗೆ ಇದು ಸೂಕ್ತ ಆಗಿದೆ. ಇದು ಗಿಡ್ಡ ತಳಿ ಕಲ್ಪ ಸುವರ್ಣ. ಇನ್ನ ಕೆಲವು ಹೈಬ್ರಿಡ್ ತೆಂಗಿದಾವೆ, ಉದಾಹರಣೆಗೆ ಚಂದ್ರಶಂಕರ, ಕೀರಶಂಕರ, ಚಂದ್ರಲಕ್ಷ ಮತ್ತು ಕಲ್ಪಶ್ರೇಷ್ಠ. ಈ ಹೈಬ್ರಿಡ್ ತೆಂಗುಗಳಲ್ಲಿ ಕಲ್ಪಶ್ರೇಷ್ಠ ಒಳ್ಳೆ ಇಳುವರಿ ಅಂದರೆ 167 ಕಾಯಿ ಸರಾಸರಿಯಾಗಿ ಕೊಡುತ್ತೆ ಸರ್. ಇಷ್ಟೊಂದು ಉದ್ದ ತಳಿಗಳು, ಗಿಡ್ಡ ತಳಿಗಳು, ಹೈಬ್ರಿಡ್ಗಳೆಲ್ಲ ಬಿಡುಗಡೆ ಆಗಿದ್ರು ಕೂಡ ಒಂದು ಕಿವಿ ಮಾತು ಹೇಳೋದಾದರೆ, ಈ ತಳಿಗಳ ಸಸಿಗಳ ಲಭ್ಯತೆ ಮತ್ತು ಇವುಗಳ ನಮ್ಮ ವಾತಾವರಣಕ್ಕೆ ಯಾವ ರೀತಿ ಇರ್ತವೆ ಅಥವಾ ಅದರ ಕಾರ್ಯಕ್ಷಮತೆ ಹೇಗಿರುತ್ತೆ ಅನ್ನೋ ಪೂರ್ಣ ಮಾಹಿತಿ ನಮಗೆ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಯಾವ ರೈತರು ಈ ಥರ ಒಂದು ಹೊಸ ತಳಿನ ಬೆಳೀಬೇಕು ಅಂತ ಆಸಕ್ತಿ ತೋರಿಸ್ತಾರೆ ಅಂಥ ರೈತರು ಎರಡು ಜಾಗಕ್ಕೆ ಹೋಗೋದಕ್ಕೆ ನಾವು ಸಲಹೆ ಕೊಡ್ತೀವಿ. ಮಂಡ್ಯದ ಹತ್ರನೇ ಒಂದು ಲೋಕಸರ ಅನ್ನೋ ಜಾಗ ಇದೆ, ಒಂದು 6 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಒಂದು DSP ಫಾರ್ಮ್ ಅಂತ ಇದೆ, ಇದೆ CPCRI ಅವ್ರದೇನೆ. ಅಲ್ಲಿ ಸೇಮ್ ಅವರು ಗಿಡಗಳನ್ನ ಬೆಳೆಸೋದೇ ಅವ್ರ ಕಾರ್ಯ, ಬೇರೆ ಬೇರೆ ರೀತಿ ತಳಿಗಳ ಗಿಡಗಳನ್ನ ಅಲ್ಲಿ ಬೆಳೆದಿದ್ದಾರೆ. ಅಲ್ಲಿ ಹೋಗಿ ಅವರಲ್ಲಿ ವಿಚಾರ ತಿಳ್ಕೊಂಡು ಗಿಡ ತಂದು ಬೆಳಿಬಹುದು ಸರ್, ಇಲ್ಲಿ ನಮ್ಮ ಸ್ಥಳಕ್ಕೆ ಸೂಕ್ತವಾಗಿರುವಂತಹ ಹೊಸ ತಳಿಗಳನ್ನ. ಅಥವಾ ಇನ್ನೊಂದು ಜಾಗ ಅಂದ್ರೆ ಕಿಡು, ಕಿಡು ಬಂದು ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇದೆ. ಅಲ್ಲಿ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯದಿಂದ 4 ಕಿಲೋಮೀಟರ್ ದೂರ ಅಷ್ಟೇ ಧರ್ಮಸ್ಥಳ ದಾರಿಯಲ್ಲಿದೆ, ಅಲ್ಲಿ ಕೂಡ ಇದೇ ತರನೇ ಗಿಡಗಳನ್ನ ಕೊಂಡ್ಕೊಂಡು ಬಂದು ಬೆಳ್ಕೋಬಹುದು ಸರ್. ಈ ಎರಡು ಸ್ಥಳಗಳು ಬಿಟ್ಟರೆ ಬೇರೆ ಎಲ್ಲೂ ನಮಗೆ ಹೊಸ ತಳಿಗಳು ಸಿಗೋದು ಕಮ್ಮಿ ಕಡಿಮೆ. ಇನ್ನು ಕೆಲವು ರೈತರು ಪ್ರೈವೇಟ್ ತೆಂಗಿನ ಸಸಿಗಳ ಬಗ್ಗೆ ಕೂಡ ಮಾಹಿತಿ ಕೇಳ್ತಿರ್ತಾರೆ ಸರ್. ಇಷ್ಟೊಂದು ಹಳ್ಳಿಗಳಲ್ಲಿ ನಾವು ಕೇಳಿದ್ದೀವಿ, ನಾವೆಲ್ಲ ಈಗ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಬೇರೆ ಬೇರೆ ಹೋಬಳಿಗಳ ಹಳ್ಳಿಗಳಿಗೆ ಹೋಗ್ತೀವಿ, ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆ ಎಲ್ಲ ಹಳ್ಳಿಗಳಲ್ಲಿ ರೈತರು ನಮಗೆ ಕೇಳ್ತಾ ಇರ್ತಾರೆ ಸರ್, ಈ ಥರ ನಮಗೆ DJ ಫಾರಂ ತಳಿಗಳು ಅಂತ ಇದ್ದಾವೆ, ಅವು ಹೇಗಿರ್ತವೆ? ಆಮೇಲೆ ಆನ್ಲೈನಲ್ಲಿ ಗಿಡ ಸಿಗುತ್ತೆ, ತೆಂಗಿನ ಸಸಿಗಳು ಬಹಳ ಕಡಿಮೆ ವಯಸ್ಸಿಗೆನೆ ಇಳುವರಿ ಕೊಡ್ತವೆ ಅಂತ ಇರುತ್ತೆ, ಅವುಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಅದು ಪ್ರೈವೇಟು, ಅವುಗಳ ಬಗ್ಗೆ ನಾವು ನೇರವಾಗಿ ಇದು ಬೆಳೀರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವು ರೈತರು ಹೇಳ್ತಾರೆ, ಸರ್ ಅಷ್ಟೊಂದು ದೂರ ಯಾಕೆ ನಮ್ಮ ಹಳ್ಳಿಗೆ ಬರ್ತಾರೆ, ಲಾರಿಗಳಲ್ಲಿ ತರ್ತಾರೆ ಗಿಡಗಳನ್ನ, 300 ರೂಪಾಯಿ 350 ರೂಪಾಯಿ ಅಂತ ಹೇಳಿ ಸಸಿ ಮಾರಾಟ ಮಾಡ್ತಾರೆ, 3ನೇ ವರ್ಷನೇ ಹೂವ ಬರುತ್ತೆ ಅಂತ ಹೇಳ್ತಾರೆ, ಇಂಥವೆಲ್ಲ ತಗೋಬೋದಾ ಅಂತ ಕೇಳ್ತಾರೆ. ಇದಕ್ಕೆಲ್ಲ ನಾವು ಏನು ಹೇಳ್ಬೋದು ಅಂತಂದ್ರೆ, ನೀವು ತಗೋಬೇಕು ಅಂತಂದ್ರೆ ಯಾರಾದರೂ ಬೆಳೆದಿರೋ ಅಂತಹ ಒಂದು ತೋಟನ ನೋಡಿ, ಅವ್ರನ್ನೇ ಕೇಳಿ, ನೀವು ಕೊಟ್ಟಿರೋದು ಎಲ್ಲಿದೆ ಅಂತ ಕೇಳಿ, ಅಂತ ಕಡೆ ಹೋಗಿ ಅವ್ರು ಬೆಳೆದಿರೋದನ್ನ ನೋಡಿ, ಅಲ್ಲಿ ಬಂದಿರೋ ಬೆಳೆ ಅಥವಾ ಅದರ ಆ ಒಂದು ಅನುಭವ ನೋಡಿ ತಗೊಂಡ್ರೆ ನೀವು ಸರಿ ಹೋಗುತ್ತೆ. ಹಂಗೆ ನೇರವಾಗಿ ಅವ್ರು ಹೇಳಿದನ್ನ ನಂಬಿಕೊಂಡು ನೀವು ಹೊಸ ಗಿಡನ ಹೊಸ ಜನರಿಂದ ತಗೋಬೇಡಿ ಅಂತ ಸಲಹೆ ಕೊಡ್ತೀವಿ. ನೀವು ಹೇಳಿದಾಗೆ ಈ ಗುಣಮಟ್ಟದ ಸಸಿಗಳ ಅಲಭ್ಯತೆ ಹೆಚ್ಚಾಗಿ ಇದೆ, ಈ ವಿಚಾರದಲ್ಲಿ ರೈತರು ಏನ್ ಮಾಡಬಹುದು ಅಂತೀರಿ? ಹಾಗೆ ನೋಡಿದ್ರೆ ಸರ್, ನಮಗೆ ತೆಂಗು ಬಹಳ ದೀರ್ಘಾವಧಿ ಬೆಳೆ. ಒಂದು ತೆಂಗು ಹೇಳ್ತಾರೆ, ಮನುಷ್ಯನಿಗೂ 100 ವರ್ಷ ಆಯುಷು, ತೆಂಗಿಗೂ 100 ವರ್ಷ ಆಯುಷು. ಸೊ 90-100 ವರ್ಷ ಬೆಳೆಯುವಂತಹ ತೆಂಗಿನ ಬೆಳೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಸಸಿಗಳು ಮಾಡುವಾಗ ಹೆಚ್ಚು ಕಮ್ಮಿ ಎಲ್ಲ ರೈತರು ಸಸಿಗಳನ್ನು ಮಾಡುವಾಗ ಗುಣಮಟ್ಟದಲ್ಲಿ ಎಡವುತ್ತಾರೆ, ಅದರ ಗಮನ ನಮ್ಗಿರೋದಿಲ್ಲ. ಆದರೆ ಆ ತೆಂಗಿನ ಸಸಿ ಗುಣಮಟ್ಟ ಕಮ್ಮಿ ಆದಾಗ ಮುಂದೆ ನಾವು ಎಷ್ಟು ವರ್ಷ ಅದಕ್ಕೆ ನಾವು ಸಾಕಿದ್ರೂ ಕೂಡ ಅದು ಅದರ ಇಳುವರಿ ಆಗಲಿ ಅದರ ಬೆಳವಣಿಗೆ ಆಗಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ. ಸರ್, ನಾವು ಈ ಹಿನ್ನೆಲೆಯಲ್ಲಿ ಗುಣಮಟ್ಟದ ಸಸಿಗಳನ್ನು ನಾವು ಉಪಯೋಗಿಸ್ಬೇಕು, ಗುಣಮಟ್ಟದ ಸಸಿಗಳನ್ನು ನಾವು ಮಾಡ್ಕೋಬೇಕು. ಹಾಗಾಗಿ ರೈತರು ಸ್ವಲ್ಪ ಮೊದಲೇ ಆಲೋಚನೆ ಮಾಡಬೇಕಿದ್ರ ಬಗ್ಗೆ. ಬಟ್ ಏನಾಗ್ತಿದೆ ಅಂದರೆ ಈಗ ಮಳೆಗಾಲ ಬರುತ್ತೆ, ಮೇ, ಜೂನ್, ಜುಲೈ, ಆಗಸ್ಟ್, ಈ 4 ತಿಂಗಳಲ್ಲಿ ರೈತರು ನಾನು ತೆಂಗಾಗ್ಬೋದು, ಇಲ್ಲಿ ತೆಂಗಿನ ಸಸಿ ಆಗ್ಬೋದು ಅಂತ ಆಲೋಚನೆ ಮಾಡ್ತಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಹೋಗಿ ಸಸಿಗಳು ತಂದು ನೆಟ್ ಬಿಡ್ತಾರೆ. ಇದು ಮಾಮೂಲಿಯಾಗಿ ನಡೀತಾ ಇರೋದು. ಇದನ್ನೆಲ್ಲ ರೈತರು ಒಪ್ಕೋತಾರೆ, ಹೌದು ಸರ್ ಅಂತಾನೆ ಹೇಳ್ತಾರೆ. ಆದರೆ ಸ್ವಲ್ಪ ನಾವು ಇದರ ಬದಲಿಗೆ ಈಗಾಗಲೇ ಪ್ರಮುಖವಾಗಿ ಬೆಳೀತಿರುವಂತಹ ನಮ್ಮದೇ ತಳಿಗಳು, ಅರಸೀಕೆರೆ ಟಾಲ್, ತಿಪ್ಟೂರು ಟಾಲ್, ಇವು ಎರಡು ನಿಜವಾಗ್ಲೂ ಒಂದು ಅದ್ಭುತ ತಳಿಗಳು. ಇವೇನು ಕಡಿಮೆ ಮಾಮೂಲಿ ತಳಿಗಳಲ್ಲ, ತುಂಬಾನೇ ಒಳ್ಳೆ ತಳಿಗಳು. ಇದೇ ತಳಿಗಳನ್ನ ಬೆಳೆದು ಕೆಲವು ಮನೆಗಳ ಹತ್ರ ಇರೋ ತೆಂಗಿನ ಮರಗಳಲ್ಲಿ 200 ಕಾಯಿ ಇಳುವರಿ ಬರೋದನ್ನು ಕೂಡ ಎಲ್ಲರೂ ನೋಡಿರ್ತೀವಿ. ನಾವು ಬಹಳ ಆಶ್ಚರ್ಯಪಟ್ಟಿರ್ತೀವಿ, ಎಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ ಈ ಮರ, ಎಷ್ಟು ಒಳ್ಳೆ ಇಳುವರಿ ಇದೆಯಲ್ವಾ ಅಂತ ಅಂದ್ಕೋತೀವಿ. ಅದು ಎಲ್ಲಾ ತೆಂಗಿನ ಮರಗಳಿಗೂ ಒಂದು ಸಾಧ್ಯತೆ ಇದೆ. ಸೊ ಈ ತಳಿಗಳಿಂದನೇ ರೈತರು ವೈಜ್ಞಾನಿಕವಾಗಿ ಸಸಿಗಳನ್ನ ತಾವೇ ತಯಾರು ಮಾಡ್ಕೋಬೇಕು. ಆ ತರ ತಯಾರು ಮಾಡ್ಕೊಂಡ್ರೆ ಮತ್ತೆಲ್ಲೂ ತೆಂಗಿನ ಸಸಿಗಳಿಗೆ ಹುಡುಕಾಡೋ ಪ್ರಮೇಯ ಬರೋದಿಲ್ಲ. ಹಾಗಾದ್ರೆ ಇದಕ್ಕಾಗಿ ರೈತರು ಏನ್ ಮಾಡಬೇಕು ಅಂತ ತಿಳ್ಕೋಬೇಕು. ಈಗ ಮೊದಲಿಗೆ ಮಳೆಯಾಶ್ರಯದಲ್ಲಿ ಪ್ರತಿ ವರ್ಷ ಕನಿಷ್ಠ 80-100 ಕಾಯಿ ಬಿಡುವಂತ 20 ವರ್ಷ ದಾಟಿರುವಂತಹ ತೆಂಗಿನ ತೋಟಗಳನ್ನ ಹುಡ್ಕೋಬೇಕು. ಸೊ ಅದನ್ನ ರೈತರು ಅಕ್ಟೋಬರ್ ನಿಂದ ಶುರು ಮಾಡಿಕೊಂಡು ಒಳ್ಳೆ ಒಂದು ತೋಟನ ಹುಡ್ಕೋಬೇಕು. ಆ ತೋಟದಲ್ಲಿ ಸರಾಸರಿ ಯಾವುದೇ ಅತಿಯಾಗಿ ಮೇಂಟೈನ್ ಮಾಡದೇ ಇದ್ರು ಒಂದು 100 ಕಾಯಿ ಪ್ರತಿ ಮರದಿಂದ ಬರಬೇಕು ವರ್ಷಕ್ಕೆ. ಅಂತಹ ತೋಟಗಳನ್ನ ಹುಡ್ಕೊಂಡು ಈ ತೋಟಗಳಲ್ಲಿ ಮರಗಳನ್ನ ಅವರು ಹುಡ್ಕೋಬೇಕು. ಎಂತ ಮರ ಆರೋಗ್ಯವಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು, ಛತ್ರಿ ಆಕಾರದಲ್ಲಿ 30-40 ಗರಿಗಳಿರ್ಬೇಕು. ಈ ಮರದ ಕೆಳಗಡೆ ನಿಂತ್ಕೊಂಡ್ರೆ ಅದು ಒಂಥರ ಛತ್ರಿ ತರ ಕಾಣಿಸ್ಬೇಕು ನಮ್ಗೆ, ಸುತ್ತ ಗರಿ ಇರುತ್ತೆ, ಆ ಗರಿಗಳ ಮೇಲೆ ಗೊಂಚರುಗಳು ಸಮವಾಗಿ ಕೂತಿರ್ತವೆ, ತುಂಬಾ ಚೆನ್ನಾಗಿರುತ್ತೆ. ಆ ತರ ಆಕರ್ಷಕವಾಗಿರೋ ಮರಗಳನ್ನ ಹುಡ್ಕೊಂಡು ಒಂದು ಮರದಲ್ಲಿ ಒಂದು 12 ಗೊಂಚಲು ಇರಬೇಕು. ಆಮೇಲೆ ಪ್ರತಿ ಗೊಂಚಲಿಗೆ ಒಂದು 25 ಹೆಣ್ಣು ಹೂಗಳಿರಬೇಕು. ಸೊ ಅಂದ್ರೆ ಒಂದು ಸರಿಸುಮಾರು ಈ ತರ ಮರಗಳನ್ನ ಹುಡ್ಕೋಬೇಕು. ಫಸ್ಟ್ ತೋಟ ಹುಡ್ಕೋಬೇಕು, ತೋಟದಲ್ಲಿ ಮರಗಳನ್ನ ಗುರುತು ಮಾಡಿ ಇಟ್ಕೋಬೇಕು. ಈ ತರ ಮರಗಳಿಂದ ಚೆನ್ನಾಗಿ ಬೆಳೆತಿರುವಂತಹ ಕಾಯಿಗಳನ್ನ, ಮಧ್ಯಮ ಗಾತ್ರದ ಕಾಯಿಗಳನ್ನ, ಗೋಲಾಕಾರದ ಕಾಯಿಗಳನ್ನ ಆರಿಸ್ಕೋಬೇಕು. ಆರಿಸ್ಕೊಂಡು ತಗೊಂಡು ಬಂದು ಸಸಿ ಮಾಡಿ ಸಸಿಗಳನ್ನ ಬೆಳೆಸಬೇಕು. ಸೊ ಇಲ್ಲಿಗೆ ಏನಾಯ್ತು, ತೋಟ ಹುಡ್ಕೊಂಡ್ವಿ, ಮರ ಹುಡ್ಕೊಂಡ್ವಿ, ಕಾಯಿ ಹುಡ್ಕೊಂಡ್ವಿ, ಮೂರು ಲೆವೆಲ್ ಬಿತ್ತನೆ ಬೀಜ ಸಿಕ್ತು. ಈ ಸಸಿ ಮಡಿಗಳಲ್ಲಿ ಬೆಳೆದ ಸಸಿಗಳಲ್ಲಿ ಒಂದು 10 ಸೆಂಟಿಮೀಟರ್ ದಪ್ಪದ ಕಾಂಡ ಇರಬೇಕು, ಕನಿಷ್ಠ 5-6 ಗರಿಗಳಿರ್ಬೇಕು, ಆಮೇಲೆ 12-18 ತಿಂಗಳು ವಯಸ್ಸಾಗಿರ್ಬೇಕು. ಇಂಥ ಸಸಿಗಳನ್ನ ಮಾತ್ರ ನಾಟಿ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಇನ್ನು ಕೆಲವು ಸಲಹೆ ಏನಪ್ಪ ಅಂತಂದ್ರೆ, ಈಗ 5 ತಿಂಗಳಾದ್ರೂ ಮೊಳಕೆ ಬರಲ್ಲ ಕೆಲವು ತೆಂಗಿನ ಕಾಯಿಗಳಿಗೆ, ಆ ತರ ಕಾಯಿಗಳು ಆಮೇಲೆ ಮೊಳಕೆ ಬಂದ್ರೂ ಕೂಡ ಅದರಿಂದ ಸಸಿ ಮಾಡಬಾರ್ದು, ಅದನ್ನ ಬಿಟ್ಟು ಬಿಡಬೇಕು. ಅದನ್ನ ತೆಗೆದು ಬಿಸಾಕಿದ್ರು ಸಂತೋಷನೇ. ಆದ್ರೆ ರೈತರು ಏನ್ ಮಾಡ್ತಾರೆ, ಅದ ಹೆಂಗೆ ಸರ್ ವೇಸ್ಟ್ ಆಗ್ಬಿಡ್ತಾರೆ, ಕಷ್ಟಪಟ್ಟಿದೀವಿ. ಹೌದು, ಆ ರೀತಿ ಮಾಡಿ ಅದನ್ನು ಉಪಯೋಗಿಸಿದ್ರೆ ಅಂತ ಮರಗಳು ಬಹಳ ಕಡಿಮೆ ಇಳುವರಿ ಕೊಡ್ತವೆ, ಬಹಳ ನಿಧಾನಕ್ಕೆ ಬೆಳೀತವೆ. ಈ ರೀತಿ ನೋಡೋದಾದ್ರೆ 100 ಕಾಯಿಗಳಿಗೆ ನಮ್ಗೆ 65-70 ಗುಣಮಟ್ಟದ ಸಸಿಗಳು ಅಷ್ಟೇ ಸಿಗೋದು. ಸೊ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೊನೆಗೆ 100 ಕಾಯಿಗಳಿಂದ 70 ಸಸಿಗಳನ್ನಷ್ಟೇ ನಾವು ಚೆನ್ನಾರ ಸಸಿಗಳನ್ನ ತಗೊಂಡು ಉಳಿದಿದ್ದನ್ನ ಬಿಟ್ಟು ಬಿಡಬೇಕು. ಆದ್ರೆ ಎಷ್ಟು ರೈತರು ಈ ತರ ಮಾಡ್ಕೋತಾರೆ, ಬಹಳ ಕಮ್ಮಿ. ಆದ್ರೆ ಇದು ಒಂದು ಒಳ್ಳೆ ವೈಜ್ಞಾನಿಕ ಪದ್ಧತಿ. ಈ ತರ ಮಾಡಿದ್ದೇ ಆದ್ರೆ ಒಳ್ಳೆ ಗುಣಮಟ್ಟದ ಸಸಿಗಳು ರೈತರಿಗೆ ಲಭ್ಯವಾಗ್ತವೆ. ಅದು ಒಳ್ಳೆ ಸಸಿಗಳಿಟ್ಟರೆ ಮುಂದಿನದೆಲ್ಲ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತೆಂಗಿನ ಸಸಿಗಳನ್ನು ಹೇಗೆ ನಾವೇ ಉತ್ಪಾದನೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಈ ವಿಶ್ವ ತೆಂಗು ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ತೆಂಗಿನ ಬೆಳೆಗಾರರಿಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇಷ್ಟೆಲ್ಲ ಒಂದು ತೆಂಗಿನ ಪ್ರಾಮುಖ್ಯತೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಾಸನದ ತೆಂಗು ರೈತರಿಗೆ ನಾನು ಕೊಡೋ ಸಲಹೆ ಅಂತ ಅಂದರೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ತೇವಾಂಶ ಕಾಪಾಡಿಕೊಳ್ಳೋದಾಗಲಿ, ಆಮೇಲೆ ಸರಿಯಾದ ಕಾಲಕಾಲಕ್ಕೆ ಏನೇನು ಪೋಷಕಾಂಶಗಳು ಕೊಡಬೇಕೋ ಅದನ್ನು ಕೊಡೋದಾಗಲಿ, ಆಮೇಲೆ ತೆಂಗಿನಲ್ಲಿ ಸಸಿಗಳನ್ನು ನೆಡುವಾಗ ಒಳ್ಳೆ ಗುಣಮಟ್ಟದ ಸಸಿಗಳನ್ನು ತಂದು ನೆಡೋದಾಗಲಿ, ಆಮೇಲೆ ಮುಖ್ಯವಾಗಿ ಮಳೆಯಾಶ್ರಿತದಲ್ಲಿ ಬೆಳೆಯುವಂಥ ರೈತರು ತೇವಾಂಶನ ಸಂಗ್ರಹಣೆ ಮಾಡೋದರಲ್ಲಿ ಏನೇನು ನಾವು ಸಲಹೆಗಳು ಕೊಡ್ತೀವಿ ಅದನ್ನು ಅನುಸರಿಸೋದಾಗಲಿ, ಇಂತಹ ಒಂದು ವಿಚಾರಗಳನ್ನು ಪ್ರಾಮುಖ್ಯತೆ ಕೊಟ್ಬಿಟ್ಟು ಮೇಂಟೈನ್ ಮಾಡಿದ್ದೆ ಆದರೆ. ಆಮೇಲೆ ಇನ್ನೂ ಒಂದು ಸಲಹೆ, ಯಾರು ಕೇವಲ ತೆಂಗನ್ನು ಅಷ್ಟೇ ಹಾಕಿದರೆ ಅಂಥವರು ಮಿಶ್ರ ಬೆಳೆಗಳು ಕೂಡ ಪ್ರಯತ್ನ ಮಾಡಬೇಕು, ಹಾಗೆ ಬಿಡಬಾರ್ದು. ಈ ಥರ ಸಲಹೆಗಳನ್ನು ಅವರು ಅಳವಡಿಸ್ಕೊಳ್ಬೇಕು ಅಂತ ನಾನು ಕರೆ ನೀಡ್ತಿದ್ದೀನಿ. ಒಳ್ಳೆಯದು ಸರ್. ಇದುವರೆಗೆ ವಿಶ್ವ ತೆಂಗು ದಿನಾಚರಣೆಯ ಸಂದರ್ಭದಲ್ಲಿ ತೆಂಗಿನ ಪ್ರಾಮುಖ್ಯತೆ, ನೂತನ ತಳಿಗಳು ಮತ್ತು ತೆಂಗಿನ ಸಸ್ಯಾಭಿವೃದ್ಧಿಯ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಮಹತ್ವ ಹಾಗೂ ನಿರ್ವಹಣೆ ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗುಡುವಿ ಮಧುಸೂದನ್. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೇಳೋಣ ಎರಡು ಕೃಷಿ ಗೀತೆಗಳನ್ನ. ಮೊದಲಿಗೆ ಕೇಳಿ ಡಾಕ್ಟರ್ ವಿಜಯ್ ಅಂಗಡಿ ಅವರ ರಚನೆಯ ಕೃಷಿ ಗೀತೆ, ಹಾಡಿದ್ದಾರೆ ಬಿಎ ಗಣೇಶ್. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ. ಗೊಬ್ಬರ ಈಶ್ವರದ ಮೂಲಗಳು ಇರಲಿ ನಮ್ಮಲ್ಲಿ ಹಸು ಎಮ್ಮೆ ಕುರಿಯಾಡು ಕೋಳಿಗಳು ಜಾನುವಾರುಗಳೇ ಜೀವಂತ ಗೊಬ್ಬರದ ಮೂಲಗಳು ಇರಲಿ ನಮ್ಮಲ್ಲಿ ಹಸು ಎಮ್ಮೆ ಕುರಿಯಾಡು ಕೋಳಿಗಳು ಇದುವೇ ಕೃಷಿಕರ ಆರೋಗ್ಯಕರ ಬೆಳವಣಿಗೆ ಇದುವೇ ಕೃಷಿಕರ ಆರೋಗ್ಯಕರ ಬೆಳವಣಿಗೆ ಇದರಿಂದ ಕಾಣುವುದು ಪರಿಸರದ ಏಳಿಗೆ ಇದರಿಂದ ಕಾಣುವುದು ಪರಿಸರದ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತತೆ ರೈತನ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ ಗೀತಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯ್ ಅಂಗಡಿ ಅವರ ರಚನೆಯ ಮತ್ತೊಂದು ಕೃಷಿ ಗೀತೆ. ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಕಡ್ಲೇರ ತುಳಸಿ ಮೋಹನ್. ತರಕಾರಿ ಸಸ್ಯಗಳಿರಲಿ ಔಷಧೀಯ ಸಸ್ಯಗಳನ್ನು ಇಟ್ಟುಕೊಳ್ಳಿ ಹೂವು ನೀಡುವ ಸಸ್ಯಗಳು ಇರಲಿ ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ ತಾರಸಿಯ ನೆರಳಲ್ಲಿ ಜೇನು ಬಿಸಿಲ ಕಸಕಡ್ಡಿಗಳನ್ನು ಆಗಾಗ್ಗೆ ತೆಗೆಯಿರಿ ಕಸಕಡ್ಡಿಗಳನ್ನು ತಾರಸಿಯಲ್ಲಿ ಕೃಷಿ